ಸೇರಿದಂತೆ ರಾಜ್ಯದ ಹಲವೆಡೆ ಇಂದಿನಿಂದ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಹೆಚ್ಚು ಮಳೆಯಾಗಿರುವ ಸಂದರ್ಭದಲ್ಲಿ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗೆ ನಡೆಸಿದ ಸಂದರ್ಶನ, ಕೃಷಿ ಮಾಹಿತಿ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. ಕೇಳಿ ಮೊದಲಿಗೆ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನಲ್ಲಿರುವಂತಹ ಭಾರತ ಸರ್ಕಾರದ ಸಾಂಬಾರ ಮಂಡಳಿಯ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಕೆ ಎನ್ ಹರ್ಷ ಅವರು. ನಮಸ್ಕಾರ ಡಾಕ್ಟರ್ ಹರ್ಷ ಅವರೇ. ನಮಸ್ಕಾರ. ಮೇ ತಿಂಗಳು ಮತ್ತು ಜೂನ್ ತಿಂಗಳಲ್ಲಿ ಸಾಕಷ್ಟು ಮಳೆಯಾಗಿದೆ, ಇದರಿಂದ ಏಲಕ್ಕಿ, ಶುಂಠಿ ಮತ್ತು ಕಾಳು ಮೆಣಸು ಬೆಳೆ ಮೇಲೆ ಯಾವ ರೀತಿ ಪರಿಣಾಮ ಆಗಿದೆ, ಏನಾದರೂ ಕೆಟ್ಟ ಪರಿಣಾಮಗಳು ಉಂಟಾಗಿದಾವ ಹೇಗೆ ಅಂತೀರಿ? ಸರ್, ಈ ಮೇ ತಿಂಗಳ ಮಳೆ ಬಹಳಷ್ಟು ಬೆಳೆಗಳಿಗೆ ತೊಂದರೆನೇ ಮಾಡಿದೆ. ಉದಾಹರಣೆಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಾವು ಗಮನಿಸಿದಾಗ ಭತ್ತ ಕಟಾವಿಗೆ ಬಂದಿತ್ತು, ಆ ಭತ್ತ ಕಟಾವಿಗೆ ಬಂದದ್ದನ್ನ ಕೈ ತಪ್ಪಿಸ್ತು. ಅದೇ ರೀತಿ ಒಟ್ಟಾರೆ ಆಗಿರುವಂತ ಮಳೆನ ವಿಶ್ಲೇಷಣೆ ಮಾಡ್ತು ಅಂತಂದ್ರೆ, ಕೊಡಗು ಜಿಲ್ಲೆನ ನಾವು ಗಮನಿಸಿದಾಗ ವಾಡಿಕೆ ಒಂದು 650-700 mm ಮಳೆ ಆಗ್ಬೇಕಾಗಿತ್ತು ಜೂನ್ 20 ತನಕ ಅಂತ ನಾವು ಲೆಕ್ಕ ಇಟ್ಕೊಂಡ್ರೆ 1,000-1,600 mm ಮಳೆ ಆಗಿದೆ. ಅಂದ್ರೆ ಆಲ್ಮೋಸ್ಟ್ 2.5 times ಮಳೆ ಆಗಿದೆ. ಅದೇ ರೀತಿ ಸಕಲೇಶ್ಪುರ ಭಾಗನ ನಾವು ಗಮನಿಸಿದಾಗ ವಾಡಿಕೆ ಮಳೆ ನಮ್ಗೆ ಜೂನ್ ತಿಂಗಳ ತನಕ ಒಂದು 600-700 mm ಮಳೆ ಆಗ್ತಿತ್ತು, ನಮ್ಗಳಿಗೂ 1,350 mm ಮಳೆ ಆಗಿದೆ. ಹಾಗಾಗಿ ಈ ಮಳೆ ಬೆಳೆಗಳಿಗೆ ಒಂದು ಪೋರ್ಷನ್ ಅನುಕೂಲ ಆಯ್ತು ಅಂದ್ರೆ, ಇನ್ನೊಂದು ಕಡೆ ಗಮನಿಸಿದಾಗ ಬೇಸಾಯ ಕ್ರಮಗಳಿಗೆ ಅನಾನುಕೂಲತೆನೆ ಜಾಸ್ತಿ ಮಾಡಿದೆ. ಸಾಧಾರಣವಾಗಿ ಯಾವುದೇ ಬೆಳೆಗಾರರು ಈ ಮೇ ತಿಂಗಳನ್ನ 2 ಎತ್ತಿಟ್ಕೊಂತಾರೆ, ಕಾಳುಮೆಣಸು ಮತ್ತೆ ಏಲಕ್ಕಿನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡೋದಾಯ್ತು ಅಂದ್ರೆ, ಈ ಎರಡೂ ಬೆಳೆನ ಬುಡಾನ ಬಿಡಿಸಿ ಮಳೆಗೂ ಮುಂಚೆ ಏನ್ ಹೊದಿಕೆ ಹಾಕಿರ್ತಾರೆ ಅದನ್ನೆಲ್ಲ ತೆಗೆದು ಸ್ವಚ್ಛವಾಗಿಡುವಂತ ಕೆಲ್ಸಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ರು. ಎರಡನೇದು ಮೇ ತಿಂಗಳು ಕೊನೆ ಜೂನ್ ಮೊದಲನೇ ವಾರದ ಭಾಗ ಏನಿದೆ ಈ ತಿಂಗಳಿನಲ್ಲಿ ಹೊಸ ಚಿಗುರುಗಳು ಬಂದಿರ್ತದೆ, ಮತ್ತೆ ಇರೋ ಬೆಳೆನ ಸಂರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಬೋರ್ಡೋ ಸ್ಪ್ರೇಗೆ ಹೋಗ್ತಾ ಇದ್ರು. ಈ ಎರಡೂ ತಿಂಗಳಲ್ಲಿ ಬಂದಿರುವಂತ ಅನಿರೀಕ್ಷಿತವಾದ ಹೆಚ್ಚಿನ ಮಳೆಯಿಂದಾಗಿ ಬಹಳ ಪ್ರಮುಖವಾದ ಬೇಸಾಯ ಕ್ರಮಗಳಿಗೆ ನಮ್ಗೆ ಹೊಡೆತ ಬಿದ್ದಿದೆ. ಇದು ಒಂದ್ ಕಡೆ ನೇರವಾಗಿ ಗಿಡಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ ಇಂಡೈರೆಕ್ಟ್ ಆಗಿ ನಮ್ಗೆ ಇಳುವರಿ ಮೇಲೆ ಕೂಡ ಪರಿಣಾಮ ಬೀಳ್ತದೆ. ಹೇಗೆ? ರೋಗದ ಉಲ್ಬಣತೆ ಜಾಸ್ತಿ ಆಯ್ತು ಅಂದ್ರೆ ಗಿಡಗಳು ಸಾಯ್ತವೆ, ಮತ್ತೆ ಇಳುವರಿ ಕಡಿಮೆ ಆಗ್ತದೆ. ಹೌದು. ಮತ್ತೆ ಇವೆಲ್ಲ ದೀರ್ಘಾವಧಿ ಬೆಳೆಗಳಾಗಿರೋದ್ರಿಂದ 4 ಇದ್ರ ಪೋಷಣೆ ಕೇವಲ ವೆಜಿಟೇಟಿವ್ ಗ್ರೋತ್ಗೆನೆ ಹೋಗ್ತದೆ, ಅದು ಫಸಲಿಗೆ ಬರೋದಕ್ಕೆ 4 ತನಕ ಕಾಯಬೇಕು. ಹಾಗಾಗಿ ದೀರ್ಘಕಾಲದ ಲಾಸ್ಗಳು ಕೂಡ ಆಗ್ತದೆ. ಇದು ಒಂದು. ಎರಡನೇದು ಮೇ ತಿಂಗಳಲ್ಲಿ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಕೊಟ್ಟಿರುವಂತಹ ರಸಗೊಬ್ಬರ ಪೋಲಾಗಿ ಹೋಗ್ತದೆ. ಅತಿ ಹೆಚ್ಚು ಮಳೆ ಬಿದ್ದಾಗ ಹೌದು ಬಹಳ ಪ್ರಮುಖವಾಗಿ ಈ ಸಾರಜನಕ ಕೊಚ್ಚಿ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಹಾಕಿರುವಂತ ರಸಗೊಬ್ಬರದಲ್ಲಿ ಕೂಡ ವ್ಯತ್ಯಾಸಗಳಾಗ್ತದೆ, ಅಂದ್ರೆ ಪೋಲ್ ಆಗ್ತದೆ ರಸಗೊಬ್ಬರ. ಮತ್ತೆ ಮಳೆ ಕೇವಲ ಮಳೆಯಾಗೆ ಉಳಿಲಿಲ್ಲ ಈ ಸರ್ತಿ, ಮೋಡ ಕವಿದ ವಾತಾವರಣ, ಬಿಸಿಲಿಲ್ಲ. ಹೌದು, ಈ ಮೋಡ ಕವಿದ ವಾತಾವರಣ ಮತ್ತೆ ಜಿಡಿ ಮಳೆ ಎರಡು ಏನ್ ಮಾಡ್ತದೆ, ವಾತಾವರಣದ ಉಷ್ಣಾಂಶನು ಕಡಿಮೆ ಮಾಡ್ತದೆ, ನಿಜ, ಮಣ್ಣಿನ ಉಷ್ಣಾಂಶನು ಕಡಿಮೆ ಮಾಡ್ತದೆ. ಹೌದು, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಳುಮೆಣಸಾಗ್ಲಿ ಶುಂಠಿ ಆಗ್ಲಿ ಏಲಕ್ಕಿ ಆಗ್ಲಿ ಬುಡ ಕೊಳೆ ರೋಗಕ್ಕೆ ಶೀಘ್ರ ಸೊರಗು ರೋಗಕ್ಕೆ ಹೇಳ್ ಮಾಡಿಸಿದಂತ ವ್ಯವಸ್ಥೆನ ನಿರ್ಮಾಣ ಮಾಡ್ಕೊಡಕ್ ಆಗ್ತದೆ. ಶುಂಠಿನಲ್ಲಿ ನಾವು ಮೃದು ಕೊಳೆ ರೋಗ ಅಂತೀವಿ. ಹೌದು ಸರ್, ಕೆಂಪು ಕೊಳೆ ಅಂತ ಜನ ಆಡುಭಾಷೆನಲ್ಲಿ ಹೇಳ್ತಾರೆ. ಮತ್ತಿದೇ ಶೀತ ಕಂಟಿನ್ಯೂ ಆದ್ರೆ ಜೂನ್ ಜುಲೈನಲ್ಲಿ ಹಸಿರು ಕೊಳೆ ಬಹಳ ಬೇಗ ಬರುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ಮೂರು ಬೆಳೆಗಳಿಗೆ ರೋಗದ ಬಾಧೆ ತೀವ್ರವಾಗಿ ಕಾಡ್ತದೆ. ಈ ರೀತಿ ಕಾಡಿದಾಗ ಏನಾಗತ್ತೆ, ಖರ್ಚು ವೆಚ್ಚಗಳ ವಿಚಾರಕ್ಕೆ ಬಂದಾಗ ಸಾಧಾರಣವಾಗಿ ಜುಲೈ ತಿಂಗಳು ಕೊನೆಗೋ ಆಗಸ್ಟ್ ತಿಂಗಳು ಕೊನೆಗೋ ಜಾಸ್ತಿ ಪೆಸ್ಟಿಸೈಡ್ಗಳಿಗೆ ಖರ್ಚಿನ ವೆಚ್ಚ ಇರ್ತಿತ್ತು. ಹೌದು, ಈಗ ಆ ಖರ್ಚಿನ ವೆಚ್ಚ ಮೇ ಜೂನ್ಗೂ ಬಂತು, ಜುಲೈಗೂ ಬರುತ್ತೆ, ಆಗಸ್ಟ್ಗೂ ಬರುತ್ತೆ. ಒಟ್ಟಾರೆ ಬೇಸಾಯ ಕ್ರಮದಲ್ಲಿ ಬರುವಂತ ಖರ್ಚು ವೆಚ್ಚದಲ್ಲಿ ಹೆಚ್ಚಾಗತ್ತೆ. ಮತ್ತೆ ಇದೇ ಮೋಡ ಕವಿದ ವಾತಾವರಣ, ಇದೇ ತುಂತುರು ಮಳೆ ಕಂಟಿನ್ಯೂ ಆಯ್ತು ಅಂತಂದ್ರೆ ಕಾಫಿ ಮೇಲೆ ಕೂಡ ವ್ಯತಿರಿಕ್ತವಾದಂತ ಪರಿಣಾಮ ಬೀರ್ತದೆ. ಕಾಫಿ ಈಚುಗಳು ಉದುರ್ಲಿಕ್ಕೆ ಶುರು ಆಗ್ತದೆ. ಈಗ ಆಲ್ರೆಡಿ ಬಹಳಷ್ಟು ಕಡೆ ಎಲ್ಲಿ ನೆರಳು ತಗ್ಸಕ್ಕಾಗಿಲ್ಲ ನೋಡಿ, ಇದು ಒಂದು ಪಾಯಿಂಟ್ ನಾವು ಮಾಡ್ತೀವಿ. ಹೌದು, ಮೇ ತಿಂಗಳಲ್ಲಿ ಮತ್ತೆ ಜೂನ್ ಮೊದಲನೇ ವಾರದಲ್ಲಿ ನೆರಳು ತಗ್ಸೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಹೌದು, ಈಗ ಆ ಕೆಲಸನೂ ಆಗಿಲ್ಲ. ನೆರಳು ಜಾಸ್ತಿ ಇರುವಂತ ಕಡೆ ಕೊಳೆ ರೋಗದ ಜೊತೆ ಕಾಫಿನಲ್ಲಿ ಈಚು ಉದುರಕ್ಕೆ ಶುರು ಆಗತ್ತೆ, ಈ ಸಮಸ್ಯೆ ಕೂಡ ಜಾಸ್ತಿ ಆಗ್ತದೆ. ಹಾಗಾಗಿ ಮಳೆ ಬರ್ಲಿ ಜೊತೆಗೆ ಬಿಸಿಲಿರ್ಲಿ, ಬಿಸಿಲಿಲ್ದೇ ಇರೋ ಮಳೆ ನಮ್ಗೆ ಯಾವತ್ತಿದ್ರು ಆತಂಕನೇ ಸೃಷ್ಟಿ ಮಾಡೋದು. ಅಂದ್ರೆ ಈಗ ಮುಂಚಿತವಾಗಿ ಬಂದಿರುವಂತ ಹೆಚ್ಚಿನ ಮಳೆಯಿಂದ ಇಷ್ಟೆಲ್ಲ ದುಷ್ಪರಿಣಾಮಗಳಾಗಿದಾವೆ ಅಂತ ತಾವ್ ಹೇಳಿದ್ರಿ, ಇವುಗಳಿಂದ ಹೊರಬರೋದು ಹೇಗೆ ಅಂತೀರಾ ಡಾಕ್ಟರ್ ಹರ್ಷ ಅವರೇ? ಸರ್, ಈಗ ಬಹಳ ಪ್ರಮುಖವಾಗಿ ಬೆಳೆಗಳ ವಿಚಾರಕ್ಕೆ ಬಂದಾಗ ಬೆಳೆವಾರು ನಾವು ಇದನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಹೌದು, ಏಲಕ್ಕಿನಲ್ಲಿ ಮಳೆ ಬರ್ತಾ ಇದ್ರು ಪರವಾಗಿಲ್ಲ, ಬೇಸ್ ಕ್ಲೀನಿಂಗ್, ಹಳೆ ಕಂದಗಳನ್ನ ತೆಗೆಯುವಂತ ಕ್ರಮ, ಹಳೆ ಗರಿಗಳನ್ನ ಊರಿ ತೆಗೆಯುವಂತ ಕ್ರಮಗಳನ್ನ ಮೊದ್ಲಿಗೆ ಮಾಡ್ಕೊಂಡ್ಬಿಡ್ಬೇಕು ನಾವು. ಹೌದು, ಇದಾದ ಕೂಡ್ಲೆ ಬುಡ ಎಲ್ಲ ಸ್ವಚ್ಛ ಆದ ಕೂಡ್ಲೆ ಮಳೆ ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು, ಮಳೆ ತುಂಬಾ ಜೋರಾಗಿತ್ತು ಅಂತಂದ್ರೆ ಮೊದಲನೇ ಆದ್ಯತೆ ನಾವು ಕೊಡಬೇಕಾಗಿರೋದು ಚರಂಡಿ ನಿರ್ವಹಣೆಗೆ. ಈಗ ಮೇ ತಿಂಗಳಲ್ಲಿ ಬಿದ್ದಿರೋ ಮಳೆಯಿಂದಾಗ ಏನಾಗತ್ತೆ, ಕಸ ಕಡ್ಡಿ ಎಲ್ಲ ಸೇರಿ ಚರಂಡಿ ಬ್ಲಾಕ್ ಆಗಿರುತ್ತೆ. ಹೌದು, ಮೊದಲು ಆ ಚರಂಡಿ ಎಲ್ಲಾನ ಸ್ವಚ್ಛ ಮಾಡ್ಕೊಂಡು ಚರಂಡಿನಲ್ಲಿ ಬೆಳೆದಿರುವಂತ ಕಳೆ ಕಸಗಳನ್ನ ತೆಗೆದು ಬಿದ್ದಂತ ಮಳೆ ನೀರು ಸರಾಗವಾಗಿ ಹರಿದೋಗೋದಿಕ್ಕೆ ವ್ಯವಸ್ಥೆ ಆಯ್ತು ಅಂತಂದ್ರೆ ನಮ್ಗೆ ಕೊಳೆ ರೋಗದ ಬಾಧೆನ ಅರ್ಧ ನಾವಿಲ್ಲಿ ತಪ್ಪಿಸ್ಬೋದು. ಹೌದು, ಇವೊಂದು ಮೊದಲನೇದಾಯ್ತು. ಎರಡದು, ಯಾರ್ಯಾರು ಟ್ರೈಕೋಡರ್ಮ ಸೂಡೋಮೋನಾಸ್ ಅನ್ನ ಮುಂಜಾಗ್ರತಾ ಕ್ರಮವಾಗಿ ಬಳಸಿಲ್ಲ, ಗಿಡಗಳಲ್ಲಿ ಇನ್ನೂ ರೋಗದ ಬಾಧೆ ಲಕ್ಷಣಗಳು ಕಂಡು ಬಂದಿಲ್ಲ ಅನ್ನೋದಾಯ್ತು ಅಂದ್ರೆ ದಯವಿಟ್ಟು ಒಂದು ಬ್ಯಾರಲ್ಗೆ ಒಂದು ಲೀಟರ್ನಷ್ಟು ಟ್ರೈಕೋಡರ್ಮ, ಒಂದು ಲೀಟರ್ನಷ್ಟು ಸೂಡೋಮೋನಾಸ್ ಅನ್ನ ಹಾಕೊಳ್ಳಿ. ಕನಿಷ್ಠ ಒಂದು ಲೀಟರ್, ಎರಡು ಲೀಟರ್ ಹಾಕಿದ್ರು ಖಂಡಿತ ತಪ್ಪಿಲ್ಲ. ಇವುಗಳಿಗೆ ಡೋಸ್ ಅನ್ನೋದು ಹೈಯರ್ ಡೋಸ್ ಯಾವಾಗ್ಲೂ ಸೇಫ್ ಆಗಿ ಕೆಲಸ ಮಾಡ್ತದೆ. ಮತ್ತೆ ಈ ಟೈಮ್ನಲ್ಲಿ ಟ್ರೈಕೋಡರ್ಮ ಸೂಡೋಮೋನಾಸ್ ಅಂತ ಜೈವಿಕ ನಿಯಂತ್ರಣಗಳನ್ನ ಬಳಸೋದ್ರಿಂದ ಅವುಗಳ ಉತ್ಪಾದನೆ ಮಣ್ಣಲ್ಲಿ ಬಹಳ ಬೇಗ ಆಗತ್ತೆ. ಮತ್ತೆ ಮಳೆ ನಿಂತು ಕೂಡಲೇ ಮುಂಗಾರಿನ ನಂತರ ಕೂಡ ಬೆಳೆಯ ಸಂರಕ್ಷಣೆ ತುಂಬಾ ಸುಭಿಕ್ಷವಾಗ್ತದೆ. ಹಾಗಾಗಿ ಟ್ರೈಕೋಡರ್ಮ ಸೂಡೋಮೋನಾಸ್ ಅನ್ನ ಹಾಕುವಂತ ಪರಿಪಾಠಕ್ಕೆ ಆದ್ಯತೆ ಕೊಡಬೇಕು, ಎರಡನೇ ಆದ್ಯತೆ. ಮೂರನೇದಾಗಿ, ಎಲ್ಲಿ ಎಲೆಗಳು ಕೆಂಪಾಗ್ತಾ ಇದಾವೆ ಮತ್ತೆ ನೇರವಾಗಿರುವಂತ ಕಂದುಗಳು ಬಾಗ್ತಾ ಇದೆ, ಅದನ್ನ ಹಿಡಿದು ಜಗ್ಗತ್ ಕೂಡಲೇ ಕಂದು ಕಿತ್ತು ಬರ್ತಾ ಇದ್ರೆ ನಮ್ಗಲ್ಲಿ ಕಂದು ಕೊಳೆಯುವ ರೋಗದ ಬಾಧೆ ಶುರು ಆಗಿದೆ ಅಂತ ಅರ್ಥ ಮಾಡ್ಕೊಬೇಕು. ಅಂತ ಜಾಗಕ್ಕೆ ಇಮಿಡಿಯೇಟ್ ಆಗಿ ಸಿಒಸಿ ಕಾಪರ್ ಆಕ್ಸಿ ಕ್ಲೋರೈಡ್ ಇರುವಂತ ಫಂಗಿಸೈಡ್ ಅನ್ನ ಡ್ರೆಂಚ್ ಮಾಡ್ಕೊಬೇಕು. ಎರಡರಿಂದ ಮೂರ್ ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡು ಸ್ವಚ್ಛವಾಗಿರೋ ಬುಡಕ್ಕೆ ಬುಡದ ಗಾತ್ರ ನೋಡ್ಕೊಂಡು ಮೂರರಿಂದ ಐದು ಲೀಟರ್ ತನಕ ಡ್ರೆಂಚಿಂಗ್ ಮಾಡ್ಬೇಕಾಗ್ತದೆ. ನೆನೆಸ್ಬೇಕಾಗತ್ತೆ, ನೆನೆಸ್ಬೇಕಾಗತ್ತೆ, ಬುಡನ ತೋಯಿಸ್ಬೇಕಾಗ್ತದೆ. ಇದ್ರ ಜೊತೆಗೆ ಏನಾಗತ್ತೆ ಅಂತಂದ್ರೆ ರೋಗದ ತೀವ್ರತೆನ ಗಮನದಲ್ಲಿ ಇಟ್ಕೊಂಡು ನಾವು ಕೆಲವೊಂದ್ಸತಿ ರೋಗದ ತೀವ್ರತೆ ತುಂಬಾ ಜಾಸ್ತಿ ಇದ್ರೆ ಎರಡು ರೌಂಡ್ ಮಾಡೋದ್ರಿಂದ ಕಂದುಗಳು ಉಳಿಯುತ್ತೆ. ಹಾಗಾಗಿ ಅದನ್ನ ನೋಡಿ ತೀರ್ಮಾನ ಮಾಡ್ಲಿ. ಇನಿಷಿಯಲ್ ಸ್ಟೇಜ್ ಅಲ್ಲೇ ಇದ್ರೆ ಒಂದ್ ರೌಂಡ್ ಸಾಕಾಗತ್ತೆ, ಸ್ವಲ್ಪ ಸಿವಿಯರಿಟಿ ಇತ್ತು ಅಂತಂದ್ರೆ ರೋಗದ್ದು ಎರಡು ರೌಂಡ್ ಗೆ ಮಾಡೋದು ಅನುಕೂಲ ಆಗ್ತದೆ. ಪೋಷಕಾಂಶ ಏನಾದ್ರೂ ಕೊಡ್ಬೇಕಾಗತ್ತ ಈಗ ಸರ್? ಒಂದು ಪೋಷಕಾಂಶ ಬಂದಾಗ ಬೆಳೆ ಯಾವ್ದಾದ್ರು ಇರ್ಲಿ, ಈಗ ತಿಂಡಿ ಈ ರೀತಿ ಇರೋದ್ರಿಂದ ಕಾಫಿ ಕಾಳುಮೆಣಸು ಏಲಕ್ಕಿನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಯಾವ್ದಾದ್ರು ಬೆಳೆ ಇರಲಿ, ಥಂಡಿ ಇದೇ ರೀತಿ ಇದ್ದು ಅತಿ ಹೆಚ್ಚು ಮಳೆ ಬಿದ್ದಾಗ ಏನಾಗುತ್ತೆ, ಬೇರ್ನಲ್ಲಿ ಉಸಿರಾಟದ ವ್ಯವಸ್ಥೆ ಸರಿಯಾಗಿರೋದಿಲ್ಲ. ಹೌದು, ಅದಕ್ಕೋಸ್ಕರ ಬುಡನ ಸರಿಸಿ ಅಂತ ಹೇಳ್ತೀವಿ. ಸರಿಸಿದ ಮೇಲೆ ಗಿಡ ಸರಿಯಾಗಿ ಗಾಳಿ ಆಡದೇನೆ ಸ್ಟ್ರೆಸ್ ಹೋಗಿರುತ್ತೆ. ಇಂಥದ್ರಿಂದ ಗಿಡನ ಬೇಗ ಮೇಲ್ತ ಚೇತರಿಸ್ಕೊಳ್ಳೋದಿಕ್ಕೋಸ್ಕರ ಪ್ರತಿ ಗಿಡಕ್ಕೆ ಒಂದ್ 50-75 ಗ್ರಾಂನಷ್ಟು ಯೂರಿಯಾ ಕೊಡೋದ್ರಿಂದ ಸೂಕ್ಷ್ಮಜೀವಿಗಳ ಆಕ್ಟಿವಿಟಿನ ಇಂಪ್ರೂವ್ ಮಾಡೋಕೆ ಅವಕಾಶ ಆಗ್ತದೆ. ಯಾವಾಗ ಸೂಕ್ಷ್ಮಾಣುಜೀವಿಗಳ ಆಕ್ಟಿವಿಟಿ ಇಂಪ್ರೂವ್ ಆಗ್ತದೋ ಮಣ್ಣಲ್ಲಿ ಗಾಳಿ ಓಡಾಡಿಕೆ ಸರಾಗವಾದಂತ ವ್ಯವಸ್ಥೆ ಬರುತ್ತೆ, ಮತ್ತೆ ಸಾರಜನಕ ಗಿಡನ ಬೇಗ ಚೇತರಿಸ್ಕೊಳ್ಳೋದಿಕ್ಕೂ ಕೂಡ ಸಹಾಯ ಮಾಡ್ತದೆ. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ದಯವಿಟ್ಟು ಈ ಮೂರು ಬೆಳೆಗಳಿಗೂ ಒಂದ್ 50-75 ಗ್ರಾಂನಷ್ಟು ಯೂರಿಯಾವನ್ನ ಕೊಡೋದು ಬಹಳ ಸೂಕ್ತ. ಮಳೆ ನಿಂತ್ರೆ ಸ್ಪ್ರೇ ಮಾಡಬಹುದು, ಮಳೆ ನಿಲ್ದೇ ಇರೋದ್ರಿಂದ ಮಣ್ಣಿಗೆ ಕೊಡೋದು ಬಹಳ ಸೂಕ್ತವಾದಂತ ಕ್ರಮ. ಇದು ಬೆಳೆಯನ್ನ ಸ್ಟ್ರೆಸ್ ಇಂದ ತಪ್ಪಿಸುತ್ತೆ. ಮತ್ತೆ ಈ ಸಂದರ್ಭದಲ್ಲಿ ಏನಾದ್ರೂ ಏಲಕ್ಕಿ ಹೊಸ ಗಿಡಗಳನ್ನ ನಾಟಿ ಮಾಡ್ಕೋಬಹುದಾ? ಇಲ್ಲಾದ್ರೂ ಖಾಲಿ ಇರೋ ಜಾಗದಲ್ಲಿ ಸ್ವಲ್ಪ ಮಳೆ ತಗ್ಗದ ಮೇಲೆ ನಾಟಿ ಕೆಲಸಕ್ಕೆ ಕೈ ಹಾಕ್ಬೋದು. ಅಂದ್ರೆ ಈಗ ನಮ್ಗೆ ಮುಂಗಾರಿನಲ್ಲಿ ಒಂದ್ ಸಣ್ಣ ವೀಕ್ ಬರುತ್ತೆ, ಈಗ ಆ ವೀಕ್ ಬಂದಾಗ ಒಂದ್ 10-12 ದಿನ ತನಕ ಮುಂಗಾರಿನ ಆರ್ಭಟ ಕಡಿಮೆ ಆಗತ್ತೆ. ಅಂತ ಟೈಮ್ನಲ್ಲಿ ನಾವು ಹೊಸ ಗಿಡಗಳನ್ನ ಹಾಕೊಂಬೋದು. ಮತ್ತೆ ವಾಡಿಕೆ ಪ್ರಕಾರ ನೋಡೋದಾಯ್ತು ಅಂದ್ರೆ ಈ ಮೃಗಶಿರ ಮಳೆ ಏನಿದೆ ಅದ್ರಲ್ಲಿ ಒಂದ್ ಗಾದೆನೆ ಇದೆ, ಮುರಿದ್ ನೆಟ್ರು ಮೃಗಶಿರ ಮಳೆನಲ್ಲಿ ಬೇರ್ ಕೊಡ್ತದೆ ಅಂತ. ಸೊ ಹಾಗಾಗಿ ಮೃಗಶಿರ ಮಳೆ ಇನ್ನ 2-3 ದಿನಕ್ಕೆ ಕಳೆದೋಗತ್ತೆ 24ಕ್ಕೆ. ನಾಟಿ ಕೆಲಸ ಈ ಟೈಮ್ನಲ್ಲಿ ಯಾರು ಮಾಡ್ಕೊಂಡಿದ್ದಾರೆ ಅವ್ರಿಗೇನು ಸಮಸ್ಯೆ ಇಲ್ಲ. ಮತ್ತೆ ಮುಂದೆ ಮಾಡ್ತೀವಿ ಅಂತಂದ್ಬೇಕಾದ್ರೆ ಆ ಗ್ಯಾಪ್ ನಲ್ಲಿ ಮಾಡ್ಕೋಬೇಕು. ಅತಿ ಹೆಚ್ಚು ಮಳೆ ಬೀಳುವಂತ ಜಾಗಗಳೇನಿದಾವೆ, ನಮ್ಮ ಬಿಸ್ಲೆಗಾಡ್ ಪ್ರದೇಶ ಆಗ್ಬೋದು, ಕಾಡ್ಮನೆ ಪ್ರದೇಶ ಆಗ್ಬೋದು, ಆಮೇಲೆ ಈ ಮೂಡಿಗೆರೆ ಭಾಗ ದೇವ್ರಂದ ಈ ಕಡೆ ಮಳೆ ತಗ್ಗದ ಮೇಲೆ ಅಂದ್ರೆ ಆಗಸ್ಟ್ ತಿಂಗಳ ನಂತರ, ಮತ್ತೆ ಈ ಬಾಗಮಂಡ್ಲ ಪ್ರದೇಶ ಆಗಸ್ಟ್ ತಿಂಗಳ ನಂತರ ಅಲ್ಲಿ ನಾಟಿ ಮಾಡ್ಕೊಳ್ಳೋದು ತುಂಬಾ ಸೂಕ್ತ. ಅತಿ ಹೆಚ್ಚು ಮಳೆ ಬೀಳುವಂತ ಈ ಜುಲೈ ಆಗಸ್ಟ್ ತಿಂಗಳನ್ನ ಅವಾಯ್ಡ್ ಮಾಡಿ ನಂತರ ನಾಟಿ ಮಾಡೋದು ಬಹಳ ಸೂಕ್ತ. ಜೊತೆಗೆ ಈ ಮಳೆ ಬಿಡು ಕೊಟ್ಟಾಗ ಮೊದಲನೇ ಕಂತಿನ ಗೊಬ್ಬರನು ಕೂಡ ಕೊಡಬಹುದು ಏಲಕ್ಕಿಗೆ. ಏಲಕ್ಕಿಗೆ ಗೊಬ್ಬರ ಕೊಡಬಹುದು ಸರ್. ಈಗ ಆಲ್ರೆಡಿ ಮೊದಲನೇ ಕಂತಿನ ಗೊಬ್ಬರನ ಅವರು ಮೇ ತಿಂಗಳಲ್ಲೋ ಅಥವಾ ಜೂನ್ ಮೊದಲನೇ ವಾರದಲ್ಲೋ ಕೊಟ್ಬಿಟ್ಟಿರ್ತಾರೆ. ಯಾರು ತಪ್ಪಿಸಿದ್ದಾರೆ ಅವರು ಮಳೆ ಬಿಡು ಕೊಟ್ಟಾಗ ಕೊಟ್ಕೊಳ್ಳುವಂತದ್ದು ತುಂಬಾ ಸೂಕ್ತವಾದಂತ ಕ್ರಮ. ಅದೇ ರೀತಿ ಈಗ ಕಾಳು ಮೆಣಸಿನ ವಿಚಾರಕ್ಕೆ ಬಂದಾಗ್ಲೂ ಅಷ್ಟೇ. ಹೌದು, ಸಾಧಾರಣವಾಗಿ ಏನಾಗತ್ತೆ ಈ ಟೈಮ್ನಲ್ಲಿ ಹೊಸ ಚಿಗುರು ಚೆನ್ನಾಗಿ ಬಂದಿರತ್ತೆ, ಬೋರ್ಡೋ ಮಾಡಿ ಅಂತ ಹೇಳ್ತೀವಿ. ಹಾಗಾಗಿ ಬೋರ್ಡೋ ಮಾಡ್ಕೊಂಡಿರೋ ಸಮಸ್ಯೆ ಇಲ್ಲ. ಯಾರು ಮಾಡ್ಕೊಂಡಿಲ್ಲ ಅವರು ಮಳೆ ನಿಂತ ತಕ್ಷಣ ಇಮಿಡಿಯೇಟ್ ಆಗಿ ಬೋರ್ಡೋ ಸಿಂಪಡಣೆಗೆ ಮೊಟ್ಟ ಮೊದಲನೇ ಆದ್ಯತೆ ಕೊಡಬೇಕು. ಮತ್ತೆ ಲಘು ಪೋಷಕಾಂಶಗಳನ್ನ ಯಾರು ಕೊಟ್ಟಿಲ್ಲ ಅವರು ಮಣ್ಣಿಗೆ ಕೊಡೋದು ಬಹಳ ಸೂಕ್ತ. ಯಾಕಂದ್ರೆ ಬೋರ್ಡೋ ಜೊತೆ ನಾವು ಯಾವುದೇ ಗೊಬ್ಬರಗಳನ್ನಾಗ್ಲಿ ಕೀಟನಾಶಕಗಳನ್ನಾಗ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಶಿಫಾರಸ್ ಇಲ್ಲ. ಹಾಗಾಗಿ ಜಿಂಕ್ ಸಲ್ಫೇಟ್ ಆಗಿರ್ಬೋದು, ಮೆಗ್ನೀಷಿಯಂ ಸಲ್ಫೇಟ್ ಆಗಿರ್ಬೋದು, ಇದನ್ನ ಮಣ್ಣಿಗೆ ಕೊಡೋದು ಬಹಳ ಸೂಕ್ತ. ಎಲ್ಲಿ ನಮಗೆ ಎಲೆಗಳು ಕೆಂಪಾಗಕ್ ಶುರು ಆಗತ್ತೆ, ಬಳ್ಳಿ ಬತ್ಲಿಕ್ ಶುರು ಆಗತ್ತೆ, ಆತರ ಶೀಘ್ರ ಸೊರಗದ ರೋಗದ ಲಕ್ಷಣಗಳು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಅಂತಹ ಗಿಡಗಳಿಗೆ ಶಿಫಾರಸ್ ಮಾಡಿರುವಂತ ಶಿಲೀಂಧ್ರ ನಾಶಕವಾದಂತ ಮೆಟಲಾಕ್ಸಿಲ್ ಮತ್ತೆ ಮ್ಯಾಂಕೋಜೆಪ್ ಮಿಶ್ರಣ ಇರುವಂತ ಫಂಗಿಸೈಡ್ಸ್ ಮಾರ್ಕೆಟ್ ನಲ್ಲಿ ಸಿಗತ್ತೆ. ಅದನ್ನ ಪ್ರತಿ ಲೀಟರ್ಗೆ 2 ಗ್ರಾಂ ಅಂತ ಹಾಕಿ ಬುಡಕ್ಕೂ ತೋರಿಸ್ಬೇಕು. ಮಳೆ ಬಿಡು ಕೊಟ್ಟಿದ್ರೆ ದಯವಿಟ್ಟು ಸಿಂಪಡಣೆನು ಮಾಡಿ, ಅದರಿಂದ ನಮ್ಗೆ ರೋಗದ ಉಲ್ಬಣತೆಯನ್ನ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲೇ ಕಂಟ್ರೋಲ್ ಮಾಡೋ ಅವಕಾಶ ಇರುತ್ತೆ. ಮತ್ತೆ ಪೆಪ್ಪರ್ ಅಲ್ಲಿ ರೋಗದ ಲಕ್ಷಣಗಳು ಬಂತು ಅಂತಂದ್ರೆ 10-12 ದಿನದ ಅಂತರದಲ್ಲಿ 2 ರೌಂಡ್ ಡ್ರೆಂಚಿಂಗ್ ಮಾಡೋದು ಬಹಳ ಮುಖ್ಯ. ಅಂದ್ರೆ ಅದು ತಾಮ್ರದ ಆಕ್ಸಿಕ್ಲೋರೈಡ್ ಇಂದ ಮಾಡಬಹುದಾ? ಅದನ್ನು ಬಳಸ್ಬೋದು. ಆದ್ರೆ ನಾನು ಈ ಟೈಮ್ನಲ್ಲಿ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕಗಳನ್ನ ಅಥವಾ ಸಿಸ್ಟಮಿಕ್ ಶಿಲೀಂಧ್ರ ನಾಶಕಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಗೆ ಏರಿಯಲ್ ಇನ್ಫೆಸ್ಟೇಷನ್ ಆಗುವಂತ ಚಾನ್ಸ್ ಇರುತ್ತೆ ಆಷಾಢದ ಗಾಳಿ ಶುರು ಆದ್ರೆ. ಹಾಗಾಗಿ ನಮ್ಗೆ ಒಂದು ಕಡೆಯಿಂದ ಬೋರ್ಡೋ ಪ್ರೊಟೆಕ್ಟ್ ಮಾಡಿದ್ರೆ, ಎರಡನೇದು ಅಂತರ್ವ್ಯಾಪಿಯಾಗಿ ಕೆಲಸ ಮಾಡೋದ್ರಿಂದ ಮೆಟಲಾಕ್ಸಿಲ್ ನಮ್ಗೆ ಡಬಲ್ ಪ್ರೊಟೆಕ್ಷನ್ ಸಿಗತ್ತೆ. ಅಂದ್ರೆ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಬಳಸದೆ ಒಳ್ಳೇದು ಅಂತೀರಿ? ಈ ಸಂದರ್ಭದಲ್ಲಿ ಯಾವ ಗಿಡಗಳಲ್ಲಿ ರೋಗ ಬಂದಿದೆ ಅಂತಹ ಗಿಡಗಳಿಗೆ ಮೆಟಲಾಕ್ಸಿಲ್ ಮ್ಯಾಂಕೋಜಾಬ್ ನ ಬಳಸೋದು ತುಂಬಾ ಸೂಕ್ತ. ಇಲ್ಲ ಅನ್ನೋದಿತ್ತು ಅಂತಂದ್ರೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಮೇಲೆ ಕೂಡ ಡಿಪೆಂಡ್ ಆಗ್ಬೋದು. ಅದು ಒಂದು 1/2 ಕಿಲೋಗ್ರಾಮ್ ಒಂದು ಬ್ಯಾರಲ್ ನೀರಿಗೆ ಹಾಕೊಂಡು ದ್ರಾವಣ ಮಾಡ್ಕೊಂಡು. ಇದು ಬಹಳ ಮುಖ್ಯವಾದ ಅಂಶ. ಶುಂಠಿ ವಿಚಾರಕ್ಕೆ ಬಂದ್ರೆ ಮಣ್ಣಿನ ಗುಣಧರ್ಮನ ಫಸ್ಟ್ ನಾವು ಗಮನಿಸ್ಬೇಕು. ಸುಲಭವಾಗಿ ನೀರ್ ಬಸ್ತೋಗುವಂತ ಮಣ್ಣ. ಈಗೆಲ್ಲ ಶುಂಠಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಭತ್ತದ ಗದ್ದೆಗಳೆಲ್ಲ ಶುಂಠಿ ಜಮೀನಾಗೋಗಿದ್ದಾವೆ. ಹಾಗಾಗಿ ಎಲ್ಲಿ ಭತ್ತದ ಗದ್ದೆಗಳಿದಾವೆ ಇಳಿಜಾರಿನ ಪ್ರದೇಶಗಳಲ್ಲಿ ನಮ್ಗೆ ಸಾಧಾರಣವಾಗಿ ನೀರು ಸುಲಭವಾಗಿ ಬಸ್ತು ಹೋಗುವಂತ ಸ್ಥಿತಿ ಇರೋದಿಲ್ಲ. ಆಳವಾದ ಚರಂಡಿಗಳನ್ನ ತೆಗಿಲೇಬೇಕು. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಅವರು ಚರಂಡಿಲಿರುವಂತಹ ಕಳೆಗಳನ್ನು ತೆಗೆದು ಚರಂಡಿ ಆಳದ ನಿರ್ವಹಣೆ ತುಂಬಾ ಮುಖ್ಯ ಆಗ್ತದೆ. ಏನಪ್ಪಾ ಅಂತಂದ್ರೆ ನಮ್ಮ ಮಣ್ಣು ಮರಳು ಮಿಶ್ರಿತ ಮಣ್ಣಾಗಿತ್ತು ಅಂತಂದ್ರೆ ಕನಿಷ್ಠ ಒಂದಡಿ ಆಳ ಚರಂಡಿ ಇರಲೇಬೇಕು. ಇಲ್ಲೇನಪ್ಪಾ ಅಂತಂದ್ರೆ ಶುಂಠಿ ಗೆಡ್ಡೆ ಬೆಳೆಯುವಂತ ಪ್ರದೇಶ ಏನಿದೆ ಮೇಲ್ಭಾಗ ಮಣ್ಣಿನ ಮೇಲ್ಭಾಗ ಅದರಿಂದ ಕೆಳಗಡೆ ಕನಿಷ್ಠ ಅರ್ಧ ಅಡಿಯಿಂದ ಮುಕ್ಕಾಲು ಅಡಿಯಷ್ಟು ಮಣ್ಣು ತೇವಾಂಶ ರಹಿತವಾಗಿರ್ಬೇಕು. ಇದು ಲಾಜಿಕ್. ಹಾಗಾಗಿ ನೀವು ಚರಂಡಿ ಆಳವನ್ನ ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಿರೋ ನೀರು ನಿಲ್ದಿರೋ ರೀತಿಲಿ ಅಷ್ಟು ನಮ್ಗೆ ಶುಂಠಿ ಬೆಳೆಯಲ್ಲಿ ರೋಗದ ಬಾಧೆ ಕಡಿಮೆ ಆಗ್ತದೆ. ಮತ್ತೆ ಕೆಂಪು ಕೊಳೆ ರೋಗದ ಲಕ್ಷಣಗಳು ನಮ್ಗೆ ಗೋಚರ ಆಗೋಗ್ತದೆ. ಕೆಳಭಾಗದ ಎಲೆಗಳೆಲ್ಲ ಕೆಂಪಾಗಕ್ ಶುರು ಆಗುತ್ತೆ, ನಿಧಾನವಾಗಿ ಅದು ತುದಿ ಎಲೆಗೂ ಕೂಡ ಹರಡುತ್ತೆ, ಕೆಳಭಾಗದ ಎಲೆಗಳು ಮಡಚಿಕೊಳ್ಳಿಕ್ ಶುರು ಆಗುತ್ತೆ, ಇನ್ವರ್ಟ್ ಕರ್ಲಿಂಗ್ ಅಂತ ಹೇಳ್ತೀವಿ. ಆ ಕಂದುಗಳನ್ನ ಹಿಡಿದು ಜಗ್ಗದ ತಕ್ಷಣ ನಮ್ಗೆ ಸುಲಭವಾಗಿ ಆ ಕಂದುಗಳು ಕಿತ್ತು ಬರುತ್ತೆ. ಆ ಕಂದು ಮತ್ತೆ ಕೆಳಗಡೆ ಗೆಡ್ಡೆ ತೆಗೆದು ನೋಡಿದ್ರೆ ಅದು ರಾಟಿಂಗ್ ಆಗಿರುವಂತ ಲಕ್ಷಣಗಳಿರ್ತದೆ. ಇಂತಹ ಲಕ್ಷಣಗಳಿತ್ತು ಅಂತಂದ್ರೆ ಸಂಪೂರ್ಣ ಕೊಳತಿರುವಂತಹ ಲಕ್ಷಣಗಳಿತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಅಂತ ಗಿಡದ ಭಾಗವನ್ನ ಜೋಪಾನವಾಗಿ ಆ ಭಾಗದ ಮಣ್ಣು ಎಲ್ಲೂ ಬೀಳದಿರೋ ರೀತಿ ಅದನ್ನ ತೆಗೆದು ಒಂದು ಬ್ಯಾಸ್ಕೆಟ್ಗೋ ಅಥವಾ ಒಂದು ಬಾಂಡ್ಲಿಗೋ ಹಾಕೊಂಡೋಗಿ ನಮ್ಮ ಜಮೀನಿನಿಂದ ಹೊರಗಡೆ ಅಂದ್ರೆ ಅದು ಮತ್ತೆ ಬೇರೆಯವ್ರ ಜಮೀನ್ಗೆ ಹೋಗ್ಬಾರ್ದು. ಹರಿಯೋ ಚಾನಲ್ಗಾಗ್ಲಿ ಅಥವಾ ಹರಿಯುವಂತ ನೀರ್ಗಾಗ್ಲಿ ಹಾಕುವಂತದ್ದು ಮಹಾಪರಾಧ. ಅದು ರೋಗಾಣು ಈ ಭಾಗದಿಂದ ಇನ್ನೊಂದು ಭಾಗಕ್ಕೆ ನಾವೇ ಕಳಿಸ್ಕೊಟ್ಟಂಗೆ ಆಗ್ತದೆ. ಆಯ್ತಾ, ಅದನ್ನ ಬಹಳ ಜೋಪಾನವಾಗಿ ತಗೊಂಡೋಗಿ ಅದನ್ನ ಡಿಸ್ಟ್ರಾಯ್ ಮಾಡಬೇಕು. ಎರಡನೇದು, ಅದು ಕಿತ್ತಿರುವಂತಹ ಜಾಗಕ್ಕೆ ಸಾಧ್ಯ ಆದ್ರೆ ಬ್ಲೀಚಿಂಗ್ ಪೌಡರ್, ಈ ಸಿರಿಕಲ್ಚರ್ ಗ್ರೇಡ್ದು ಬ್ಲೀಚಿಂಗ್ ಪೌಡರ್ ಸಿಗತ್ತೆ, ಹೌದು, ಅದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಆ ಬ್ಲೀಚಿಂಗ್ ಪೌಡರ್ನ ಆ ಭಾಗದಲ್ಲಿ ಉದುರಿಸ್ಬಿಟ್ಟು ಮಣ್ಣು ಮುಚ್ಚೋದು ಬಹಳ ಸೂಕ್ತ. ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಶಿಫಾರಸು ಮಾಡಿರುವಂತ ಶಿಲೀಂಧ್ರ ನಾಶಕವಾದಂತ ಮೆಟ್ಲಾಕಿಲ್ ಮ್ಯಾಂಕೋಜಬ್ ಕಾಂಬಿನೇಷನ್ ಇರುವಂತ ಶಿಲೀಂಧ್ರ ನಾಶಕ ಆಗ್ಬೋದು ಅಥವಾ ಸಿಒಸಿ ಆಗ್ಬೋದು, ಇದನ್ನ ಬಳಸೋದ್ರಿಂದ ರೋಗದ ಉಲ್ಬಣತೆಯನ್ನ ತಪ್ಪಿಸ್ಬೋದು. ಅದೇ ಹಸಿರು ಕೊಳೆ ಆಯ್ತು ಅಂತಂದ್ರೆ ಬಹಳ ಬೇಗ ಸ್ಪ್ರೆಡ್ ಆಗತ್ತೆ. ಹಸಿರು ಕೊಳೆ ಜುಂಡಾಣು ಅಥವಾ ಬ್ಯಾಕ್ಟೀರಿಯಾಯಿಂದ ಬರೋದ್ರಿಂದ ಹರಿಯೋ ನೀರಿನ ಜೊತೆ ವಾತಾವರಣ ಈ ರೀತಿ ಇದ್ದಾಗ ಮೋಡ ಕವಿದ ವಾತಾವರಣ ಅದ್ರ ಜೊತೆಗೆ ಮಳೆ ನೀರು ಜಿಡಿ ಮಳೆ ಹಿಡಿದಾಗ ಹಸಿರು ಕೊಳೆ ಬರುವಂತ ಎಲ್ಲಾ ಸಾಧ್ಯತೆ ಇರ್ತದೆ. ಹಸಿರು ಕೊಳೆ ಕಂಡು ಬಂದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ ಅಂತ ಗಿಡಗಳನ್ನ ಮೊದ್ಲು ಕಿತ್ತು ನಾಶಪಡಿಸಿ ಆ ಜಾಗಕ್ಕೆ ಬ್ಲೀಚಿಂಗ್ ಪೌಡರ್ ಬಳಸ್ಬೇಕು. ಅದಾದ ನಂತರ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಷ್ಟು ಸಿಒಸಿ ಅದ್ರ ಜೊತೆಗೆ 1/2 ಗ್ರಾಂನಷ್ಟು ಪ್ಲಾಂಟೋಮೈಸಿನ್ ಅನ್ನುವಂತ ದುಂಡಾಣು ನಾಶಕ ಕೂಡ ಸಿಗುತ್ತೆ. ಶಿಫಾರಸ್ನಲ್ಲಿ ಇಲ್ಲ, ಆದ್ರೆ ಇವತ್ತಿಗೆ ಅದನ್ನ ಬಿಟ್ಟರೆ ನಮ್ಗೆ ಆಯ್ಕೆ ಇಲ್ಲ. ಹಾಗಾಗಿ ಅದನ್ನ ಶಿಫಾರಸ್ ಮಾಡಿರೋ ಪ್ರಮಾಣದಲ್ಲೇ ದಯವಿಟ್ಟು ಬಳಸಿ. ಅದನ್ನ ಡ್ರೆಂಚಿಂಗ್ ಮಾಡೋದ್ರಿಂದ ಮತ್ತೆ ಸಿಂಪಡಣೆ ಮಾಡೋದ್ರಿಂದ ರೋಗದ ಉಲ್ಬಣತೆಯನ್ನ ನಾವು ತಪ್ಪಿಸ್ಬೋದು. ಮತ್ತೆ ಬಹಳ ಪ್ರಮುಖವಾಗಿ ನಾನು ಎಲ್ಲಾ ಶುಂಠಿ ಬೆಳೆಗಾರರಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ, ಯಾಕಂದ್ರೆ ಬಹಳಷ್ಟು ಕಡೆ ಏನಾಗ್ತಾ ಇದೆ, ಅವಶ್ಯಕತೆ ಇಲ್ಲದೆ ಇರುವಂತ ಶಿಲೀಂಧ್ರ ನಾಶಕಗಳು, ಅವಶ್ಯಕತೆ ಇಲ್ಲದೆ ಇರುವಂತಹ ಕೀಟನಾಶಕಗಳನ್ನ ಶುಂಠಿನಲ್ಲಿ ಶಿಫಾರಸು ಆಗ್ತಾ ಇದ್ದಾವೆ. ಹಾಗಾಗಿ ಶುಂಠಿನಲ್ಲಿ ಏನೇ ಸಮಸ್ಯೆ ಇದ್ರು, ಈಗ ಮಡಿಕೇರಿ ಭಾಗದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಅಲ್ಲಿ ಗೋಣಿಕೊಪ್ಪದಲ್ಲಿ ಒಂದು ಕೆವಿಕೆ ಇದೆ, ಭಾಗಮಂಡಲದ ರೋಡ್ ನಲ್ಲಿ ಅಪ್ಪಂಗಳದಲ್ಲಿ ಒಂದು ಸಂಶೋಧನಾ ಸಂಸ್ಥೆ ಇದೆ, ಮತ್ತೆ ಸ್ಟೇಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ. ದಯವಿಟ್ಟು ತಜ್ಞರನ್ನ ತಾವು ಸಂಪರ್ಕ ಮಾಡಿ ನಂತರ ಅವ್ರೇನ್ ಶಿಫಾರಸು ಮಾಡ್ತಾರೋ ಅದರ ಅಂತೆ ನಡ್ಕೊಳ್ಳೋದು ಬಹಳ ಸೂಕ್ತ. ಕೀಟನಾಶಕಗಳನ್ನ ಪೀಡನಾಶಕಗಳನ್ನ ಬಳಸೋದ್ರಿಂದ ಆ ಶುಂಠಿಯನ್ನ ನಾವು ರಫ್ತು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ತಿನ್ನೋರ ಆರೋಗ್ಯನ ಗಮನಿಸಿ, ನೀವು ಕುಶಾಲನಗರ ಬೆಳೆದಂತ ಶುಂಠಿನ ಮೈಸೂರಿನಲ್ಲೋ ಬೆಂಗಳೂರಿನಲ್ಲೋ ನಿಮ್ ನೆಂಟ್ರೆ ತಿಂತಾ ಇರ್ತಾರೆ. ಸಂಪೂರ್ಣ ವಿಷಪೂರಿತವಾದಂತ ಶುಂಠಿನ ತಿನ್ನೋ ಅವಶ್ಯಕತೆ ನಮ್ಗಿದೆಯಾ, ಇದನ್ನ ಗಮನದಲ್ಲಿಟ್ಕೊಬೇಕು. ಇನ್ನೊಂದು ಡಾಕ್ಟರ್ ಹರ್ಷ ಅವರೇ, ಈಗ ಈ ಕಾಳುಮೆಣಸು ಅಥವಾ ಕರಿಮೆಣಸಿಗೆ ಮೇ ತಿಂಗಳಲ್ಲಿ ಗೊಬ್ಬರ ಕೊಡದೇ ಇರೋಂತವ್ರು ಈಗ ಕೊಡಬಹುದಾ? ಸರ್, ಈಗ ಏನಾಗತ್ತೆ ಅಂದ್ರೆ ಮಳೆ ಜೋರಾಗಿರೋದ್ರಿಂದ ಹವಾಮಾನದ ಮುನ್ಸೂಚನೆಯನ್ನ ಗೋಣಿಕೊಪ್ಪ ಕೆವಿಕೆ ಅವ್ರು ಕೊಡ್ತಾರೆ, ನಾಗನಹಳ್ಳಿ ಅವ್ರು ಕೊಡ್ತಾರೆ, ಅದು ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಮಳೆ ಅತಿ ಹೆಚ್ಚು ಬರುತ್ತೆ, ರೆಡ್ ಅಲರ್ಟ್ ಇದೆ, ಯೆಲ್ಲೋ ಅಲರ್ಟ್ ಇದೆ ಅನ್ನಾಗ ನಾವು ಯಾವುದೇ ರಸಗೊಬ್ಬರಗಳನ್ನ ಹಾಕುವಂತ ನಿರ್ಧಾರನ ಮುಂದೂಡ್ಬೇಕು. ರೆಡ್ ಅಲರ್ಟ್ ಯೆಲ್ಲೋ ಅಲರ್ಟ್ ಎರಡೂ ಇಲ್ಲ, ಸಾಧಾರಣವಾದ ಮಳೆ ಅನ್ನುವಂಥದ್ದು ಮನವರಿಕೆ ಆದ್ರೆ ಅಂತ ಸಮಯದಲ್ಲಿ ಮಾತ್ರ ನಾವು ರಸಗೊಬ್ಬರದ ಬಳಕೆಗೆ ಮುಂದಾಗ್ಬೋದು. ಮತ್ತೆ ಈ ಎಲೆ ಸಿಂಪರಣೆ ಅಂತಾರಲ್ಲ ಲಘು ಪೋಷಕಾಂಶಗಳದ್ದು, ಅವುದನ್ನ ಕೊಡಬಹುದಾ? ಲಘು ಪೋಷಕಾಂಶಗಳನ್ನ ಸಿಂಪರಣೆ ಮಾಡಿಸ್ಬೋದು. ಕನಿಷ್ಠ 3-5 ಗಂಟೆಗಳ ಕಾಲ ನಮ್ಗೆ ಮಳೆ ಬೀಳಬಾರದು, ಲಘು ಪೋಷಕಾಂಶ ಆಗ್ಲಿ ಅಥವಾ ಶಿಲೀಂಧ್ರ ನಾಶಕಗಳಾಗ್ಲಿ. ಆ ವ್ಯವಸ್ಥೆ ಇತ್ತು ಅಂತಂದ್ರೆ ಮಾತ್ರ ವಾತಾವರಣನ ಗಮನದಲ್ಲಿ ಇಟ್ಕೊಂಡು, ಯಾಕಂದ್ರೆ ಈ ಅರೆ ಮಲೆನಾಡು ಭಾಗ ಆಯ್ತು, ಬಯಲುಸೀಮೆನಲ್ಲ ಆಯ್ತು ಅಂದ್ರೆ ಧೈರ್ಯವಾಗಿ ತಗೊಳ್ಳಿ ಅಂತ ಹೇಳ್ತೀವಿ. ಇವೆಲ್ಲ ವರ್ಷಕ್ಕೆ 2000-4000 mm ಮಳೆ ಬೀಳುವಂತ ಪ್ರದೇಶಗಳಾಗಿರೋದ್ರಿಂದ ಹವಾಮಾನದ ಮುನ್ಸೂಚನೆ ಏನೇ ಇದೆ, ಫೋರ್ಕಾಸ್ಟಿಂಗ್ ಏನಿದೆ, ಅದನ್ನ ಗಮನದಲ್ಲಿಟ್ಕೊಂಡು ಆಧಾರದಲ್ಲಿ ಇಟ್ಕೊಂಡು ತಾವು ಈ ತೀರ್ಮಾನಗಳನ್ನ ತಗೊಳ್ಳೋದು ಜಾಣತನ. ಏಲಕ್ಕಿನಲ್ಲಿ ನಾವು ಹೊಸ ಸಸ್ಯಗಳನ್ನ ನಾಟಿ ಮಾಡ್ಕೊಳ್ಳೋ ರೀತಿ ಕರಿಮೆಣಸಿನಲ್ಲೂ ಮಾಡ್ಕೋಬಹುದಾ ಸರ್? ಪ್ರದೇಶದ ಮೇಲೆ ಅವಲಂಬಿತ ಆಗ್ತದೆ. ಈಗ ನಾನು ಹೇಳಿದೆ ಭಾಗಮಂಡಲ ಆಗ್ಬೋದು, ಈ ಬಿಸ್ಲೆಘಾಟ್ ಏರಿಯಾ, ಪತಿಹಳ್ಳಿ, ಒಣಗೂರು, ಕೂಡರತ್ತೆ, ಈ ಭಾಗಗಳಲ್ಲಿ ಈ ಟೈಮ್ನಲ್ಲಿ ಮಳೆ ಜಾಸ್ತಿ ಬರೋದ್ರಿಂದ ಮಳೆ ಕಡಿಮೆ ಆಗೋ ತನಕ ಕಾಯೋದು ಸೂಕ್ತ. ಯಾಕಂದ್ರೆ ನಾವು ಇದು ಇದೇ ಪ್ರಶ್ನೆನ ಮೇ ತಿಂಗಳಲ್ಲಿ ಕೇಳಿದ್ರೆ ನೀವು ಖಂಡಿತ ಮಾಡಿ ಅಂತ ಹೇಳ್ತಿದ್ದೆ. ಆಲ್ರೆಡಿ ಜೂನ್ ಮುಗಿದಿರೋದ್ರಿಂದ ಈ ಪ್ರಶ್ನೆ ಈ ಸಮಯಕ್ಕೆ ರೈತರಿಗೆ ಎಚ್ಚರಿಕೆ ಆಗ್ಬೇಕು. ಅಂದ್ರೆ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಆಗಸ್ಟ್ ತಿಂಗಳ ನಂತರ ಮಾಡುವಂತದ್ದ ಸೂಕ್ತ, ಅಂದ್ರೆ ಅತಿ ಹೆಚ್ಚು ಮಳೆ ಬೀಳುವಂತ ಜಾಗಗಳಲ್ಲಿ. ಅರೆ ಮಲೆನಾಡು ಪ್ರದೇಶ ಬಯಲುಸೀಮೆನಲ್ಲಿ ನೇರವಾಗಿ ಅವರು ನಾಟಿ ಮಾಡೋ ಕಾರ್ಯಕ್ರಮಕ್ಕೆ ಕೈ ಹಾಕ್ಬೋದು. ಮತ್ತೆ ಈ IISR ಈ ಕರಿಮೆಣಸಿನ ಸ್ಪೆಷಲ್, ಪೆಪ್ಪರ್ ಸ್ಪೆಷಲ್, ಪೋಷಕಾಂಶಗಳ ಮಿಶ್ರಣ, ಕಾರ್ಡಮಮ್ ಸ್ಪೆಷಲ್, ಇವನ್ನೆಲ್ಲ ಬಳಸ್ಕೋಬಹುದಾ? ಮಳೆ ಬಿಡುವು ಕೊಟ್ರೆ ಖಂಡಿತ ಬಳಸ್ಬೋದು. ಅದು ಕೂಡ ಈ ಸ್ಟ್ರೆಸ್ ಇಂದ ಈಚೆ ಬರ್ಲಿಕ್ಕೆ ಬಹಳ ಪ್ರಮುಖವಾಗಿ ಜಿಂಕ್ ಅದಕ್ಕೆ ಸಹಾಯ ಮಾಡುತ್ತೆ. ಸಾರ್ವಜನಿಕ ಜೊತೆ ಜಿಂಕ್ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಈ IISR ಹೊರಗಡೆ ತಂದಿರುವಂತ ಲಘು ಪೋಷಕಾಂಶಗಳ ಮಿಶ್ರಣ ಏನಿದೆ ಜಿಂಜರ್ಗೆ ಬಳಸ್ಲೇಬೇಕೀಗ ಬಿಡುವು ಕೊಟ್ಟಾಗ. ಯಾಕಂದ್ರೆ ಸಾಧಾರಣ ಗಮನಿಸಿದ್ರೆ ಶುಂಠಿ ನಾಟಿ ಮಾಡಿ ಇವತ್ತಿಗೆ 90 days ಪಾಕಗಳೇ ನಮ್ಗೆ ಹೆಚ್ಚಾಗಿ ಕಂಡು ಬರೋದು. ಹಾಗಾಗಿ ಈ ಟೈಮ್ನಲ್ಲಿ ಸಿಂಪಡಣೆ ಲಘು ಪೋಷಕಾಂಶಗಳದು ಗೆಡ್ಡೆ ಬೆಳವಣಿಗೆಗೆ, ಇಳುವರಿ ಉತ್ಪಾದನೆ ಹೆಚ್ಚಾಗ್ಲಿಕ್ಕೆ ಖಂಡಿತವಾಗಿ ಶುಂಠಿಗೆ ಬೇಕಾಗಿದೆ. ಅದೇ ರೀತಿ ಮಳೆ ಬಿಡುವು ಕೊಟ್ರೆ ಏಲಕ್ಕಿ ಮತ್ತೆ ಕಾಳುಮೆಣಸಲ್ಲೂ ಕೂಡ ಈ ಲಘು ಪೋಷಕಾಂಶಗಳ ಮಿಶ್ರಣದ ಸಿಂಪಡಣೆ ಖಂಡಿತ ಅವಶ್ಯಕತೆ ಇದೆ. ಹಾಗಾಗಿ ನಾನು ಮೊದಲೇ ಹೇಳಿದ್ದು ಲಘು ಪೋಷಕಾಂಶಗಳನ್ನ ಮಳೆ ಹೆಚ್ಚಾಗಿ ಬರ್ತಾ ಇದ್ರೆ ಮಣ್ಣಿಗೆ ಕೊಡೋದು ಸೂಕ್ತ. ಇನ್ನ ಈ ಮಳೆ ಬಿಡುವು ಕೊಟ್ಟಾಗ ನೆರಳಿನ ನಿರ್ವಹಣೆಯನ್ನು ಮಾಡ್ಕೋಬಹುದು, ಯಾರ್ಯಾರು ಮಾಡಿಲ್ಲ ಇಲ್ಲಿವರೆಗೂ? ಖಂಡಿತ ಖಂಡಿತ ಯಾರ್ಯಾರು ಮಾಡಿಲ್ಲ. ಮಳೆ ಒಂದು 15 days ಬಿಡುವು ಕೊಟ್ಬಿಟ್ರೆ ಎಲ್ಲಿ ನೆರಳು ಜಾಸ್ತಿ ಇದೆ ಅಂತ ಕಡೆ ಓಪನ್ ಮಾಡ್ಕೊಂಡ್ರೆ ಬರೋ ಜುಲೈ ಮತ್ತೆ ಆಗಸ್ಟ್ ಮಳೆ ಏಟನ್ನ ಸ್ವಲ್ಪ ತಡಿಬಹುದು. ಅಂದ್ರೆ ಬುಡದಲ್ಲಿ ಹಾಕಿರುವಂತ ಈ ತರಗೆಲೆಗಳು ಇಂಥವನ್ನೆಲ್ಲ ಸ್ವಲ್ಪ ತೆಗೆದು ಮಧ್ಯಭಾಗಕ್ಕೆ ಹಾಕೋಬೇಕಾಗತ್ತೆ ತೇವಾಂಶ ಕಡಿಮೆ ಮಾಡೋದಕ್ಕೆ. ಹೌದು ಹೌದು, ಮೊಟ್ಟ ಮೊದಲನೇ ಮಾಡಬೇಕಾಗಿರೋ ಕೆಲಸನೇ ಬುಡ ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು. ಅದು ಒಂದು ಅಂಶ ಗಮನಿಸಬೇಕಾಗತ್ತೆ. ಹೌದು, ಮತ್ತೆ ಈ ಟೈಮ್ನಲ್ಲಿ ಜೈವಿಕ ನಿಯಂತ್ರಕಗಳನ್ನ ಬಳಸೋದಿದೆಯಲ್ಲ, ಟ್ರೈಕೋಡರ್ಮಾ, ಸೋಡೋಮನಾಸ್, ಆಮೇಲೆ ನೆಮಟೋಡ್ಗಳನ್ನ ಮ್ಯಾನೇಜ್ ಮಾಡೋದಿಕ್ಕೆ ಪಚಾನಿಯಾ, ಪೆಸಿಲೋಮೆಸಿಸ್, ಮತ್ತೆ ಈ ರೂಟ್ ಗ್ರಬ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಮೆಟ್ರೈಜಿಯಮ್, ಮತ್ತೆ ಇಪಿಎನ್, ಇವೆಲ್ಲ ಈ ಟೈಮ್ನಲ್ಲಿ ನಾವು ಬಳಸಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಆಗ್ತದೆ. ಒಂದ್ ಕಡೆ ಗಿಡಗಳ ಬೆಳವಣಿಗೆ ಉತ್ತೇಜನ ಆದ್ರೆ, ಎರಡನೇ ನಮ್ಗೆ ರೋಗಗಳ ನೈಸರ್ಗಿಕ ನಿರ್ವಹಣೆಗೆ ಒತ್ತು ಕೊಟ್ಟಾಗ ಆಗ್ತದೆ. ಈ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಒಂದು ಸಿಗುತ್ತೆ, ಅದನ್ನು ಬಳಸ್ಕೋಬಹುದು. ಹೌದು, ಖಂಡಿತ ಬಳಸ್ಬೇಕು ಸರ್ ಅಂತದನ್ನೆಲ್ಲ. ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ, ಟ್ರೈಕೋಡರ್ಮಾ, ಸೋಡೋಮೋನಾಸ್ ಇವನ್ನೆಲ್ಲ ಕೂಡ ಅವರು ಬಳಸ್ಬೇಕು. ಈಗ ಸದ್ಯ ಅದನ್ನ ಕೊಟ್ಟಿಗೆ ಗೊಬ್ಬರಕ್ಕೆ ಹಾಕಿ ಹಾಕುವಂತ ಸ್ಥಿತಿ ಇಲ್ಲ ನಮ್ಗೆ, ಮಳೆ ಹೆಚ್ಚಾಗಿರೋದ್ರಿಂದ ನೇರವಾಗಿ ಬುಡಕ್ಕೆ ಹಾಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಅಂದ್ರೆ ಈ ಮಣ್ಣಿಂದ ಏನು ರೋಗಗಳು ಬರ್ತವೆ ಅವುಗಳಿಗೆ ಈ ಜೈವಿಕ ರೋಗನಾಶಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ. ಖಂಡಿತವಾಗಿ ಅದು ವಿಶೇಷವಾಗಿ ಮಣ್ಣಲ್ಲಿ ಹೆಚ್ಚು ತೇವಾಂಶ ಇದ್ದಾಗ ಮತ್ತೆ ತೇವಾಂಶ ಚೆನ್ನಾಗಿದ್ದಾಗ ಚೆನ್ನಾಗಿ ಅಭಿವೃದ್ಧಿ ಆಗ್ತವು. ಒಟ್ಟಾರೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಹರ್ಷ ಅವರು ಈ ಸಂದರ್ಭದಲ್ಲಿ? ಮೊಟ್ಟ ಮೊದಲನೇದಾಗಿ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದು, ಎಲ್ಲಾ ಗಿಡಗಳ ಬುಡಾನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಎರಡನೇದು ಚರಂಡಿ ನಿರ್ವಹಣೆಗೆ ಬಹಳ ಒತ್ತು ಕೊಡಿ. ಮುಂದೆ ಮಳೆ ಹೆಚ್ಚಾಗಾದಾಗ ಚರಂಡಿನಲ್ಲಿ ನೀರು ಸರಾಗುವಾಗ ಹರಿದೋದ್ರೆ ನಮ್ಮ ಗಿಡಗಳಿಗೆ ರೋಗ ಬರುವಂತ ಸಾಧ್ಯತೆ ಕಡಿಮೆ ಇದೆ. ಈ ಎರಡು ಬಹಳ ಮುಖ್ಯ. ಮತ್ತೆ ಮಳೆ ಬಿಡು ಕೊಟ್ರೆ ಬೆಳೆ ಯಾವ್ದಾದ್ರೂ ಇರ್ಲಿ, ಕಾಫಿ ಇರ್ಲಿ, ಕಾಳುಮೆಣಸು ಇರ್ಲಿ, ಏಲಕ್ಕಿ ಇರ್ಲಿ, ಶುಂಠಿ ಇರ್ಲಿ, 1% ಬೋರ್ಡೋ ಸಿಂಪಡಣೆ ನಿಮ್ಮ ಬೆಳೆಯನ್ನ ಕಾಪಾಡ್ತದೆ. ಮತ್ತೆ ಮಳೆ ತುಂಬಾ ಜಾಸ್ತಿ ಇದ್ದು ಶೀತ ಜಾಸ್ತಿ ಇದ್ರೆ ಒಂದು ರೌಂಡ್ ಒಂದು 50-75 grams ಯೂರಿಯಾವನ್ನ ಪ್ರತಿ ಗಿಡಗಳಿಗೆ ಕೊಡೋದ್ರಿಂದ ಬಹಳ ಬೇಗ ಗಿಡಗಳು ಈ ಸ್ಟ್ರೆಸ್ ಇಂದ ಈಚೆ ಬರ್ತದೆ. ಮತ್ತೆ ಸಾಧ್ಯ ಆದಷ್ಟು ರೋಗಗಳು ಬಂದಾಗ ಅದರ ನಿರ್ವಹಣೆ ವಿಚಾರವಾಗಿ ತಜ್ಞರನ್ನ ಸಂಪರ್ಕಿಸಿ. ನಿಮ್ಗೇನಾದ್ರೂ ಅನುಮಾನಗಳಿತ್ತು ಅಂತಂದ್ರೆ ಅವ್ರ ಹತ್ರ ಸಂಪರ್ಕಿಸಿ ಅನುಮಾನಗಳನ್ನ ಪರಿಹಾರ ಮಾಡಿಕೊಂಡು ಅವ್ರು ಏನ್ ಶಿಫಾರಸ್ ಮಾಡ್ತಾರೋ ಅದನ್ನ ಬಳಸೋದು ಬಹಳ ಸೂಕ್ತ. ಆತ್ಮೀಯ ರೈತ ಬಾಂಧವರೇ, ತಮ್ಗೆ ಈ ಏಲಕ್ಕಿ, ಕರಿಮೆಣಸು ಮತ್ತೆ ಶುಂಠಿ ಬೆಳೆನಲ್ಲಿ ಏನಾದ್ರೂ ನಿರ್ವಹಣಾ ಸಮಸ್ಯೆಗಳಿದ್ರೆ ಅವುಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೋಬೇಕು ಅಂದ್ರೆ ತಾವು ಸಂಪರ್ಕಿಸಬಹುದಾದಂತ ಡಾಕ್ಟರ್ ಕೆ ಎನ್ ಹರ್ಷ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9611850834. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 9611850834. ತುಂಬ ಸಂತೋಷ ಡಾಕ್ಟರ್ ಹರ್ಷ ಅವರೇ, ತಾವಿದುವರೆಗೂ ಈ ಮಳೆ ಹೆಚ್ಚು ಬಂದಿರುವಂಥ ಈ ಪರಿಸ್ಥಿತಿಯಲ್ಲಿ ಏಲಕ್ಕಿ, ಕರಿಮೆಣಸು ಮತ್ತು ಶುಂಠಿ ಬೆಳೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಮುಂದೆ ಮಳೆ ಹೆಚ್ಚಾಗಾದಾಗ ಚರಂಡಿನಲ್ಲಿ ನೀರು ಸರಾಗುವಾಗ ಹರಿದೋದ್ರೆ ನಮ್ಮ ಗಿಡಗಳಿಗೆ ರೋಗ ಬರುವಂತ 9611850834. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 9611850834. ತುಂಬ ಸಂತೋಷ ಡಾಕ್ಟರ್ ಹರ್ಷ ಅವರೇ, ತಾವಿದುವರೆಗೂ ಈ ಮಳೆ ಹೆಚ್ಚು ಬಂದಿರುವಂತಹ ಈ ಪರಿಸ್ಥಿತಿಯಲ್ಲಿ ಏಲಕ್ಕಿ, ಕರಿಮೆಣಸು ಮತ್ತು ಶುಂಠಿ ಬೆಳೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಕೆಳಗರೆ, ಅನಿವಾರ್ಯ ಕಾರಣದಿಂದಾಗಿ ಕೃಷಿ ಮಾಹಿತಿಯನ್ನು ಪ್ರಸಾರ ಮಾಡಲಾಗುತ್ತಿಲ್ಲ, ಅದಕ್ಕಾಗಿ ವಿಷಾದಿಸುತ್ತೇವೆ. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಎಣ್ಣೆ ತಾಳೆ ಕುರಿತು ರಾಷ್ಟ್ರೀಯ ಮಿಷನ್ ಕಾರ್ಯಕ್ರಮ, ಅನಂತರ ಕೃಷಿ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮದೆ ಗ್ರಾಮದ ಕೆಮ್ಮಾರ್ನ ನವೀನ್ ಬಿದ್ದಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ನಮಸ್ಕಾರ. ಬೇಟೆದಾರಣೆ, ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ, ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಂದ 25,000 ರೂಪಾಯಿ, ಅರೇಬಿಕಾ ಚೆರಿ 12,750 14,500 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 15,500 ರೂಪಾಯಿಂದ 16,500 ರೂಪಾಯಿ, ರೋಬಸ್ಟಾ ಚೆರಿ 9,000 ರೂಪಾಯಿಂದ 10,500 ರೂಪಾಯಿ. ಪೇಟೆಧಾರಣೆ ಕೇಳಿದ್ರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಿಧಾನ ಸುದ್ದಿ. ಕಾಕೋಟು ಪರಂಬು ಮೈತಾಡಿ ಗ್ರಾಮತ್ರ ಕುಟಂಡ ಜಾಜಿ ದೇಚಮ್ಮ ಅಯ್ಯಂಗ ಇಂದು ಪಲಕ ಪತ್ತರ ಗಂಟೆಗೆ ಮರಣಪಟ್ಟಿತು. 64 ಬೈತರ ಕುಟಂಡ ಜಾಜಿ ದೇಚಮ್ಮ ತಾಮನೆ ಕಟ್ಟೇರ ಇಂಗಡ ಅಕೇರಿ ಕಾರ್ಯ ನಾಳೆ ಪಲಕ 11 ಗಂಟೆಗೆ ನಡಪ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲಾಡಳಿತದ ಕಡೆಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆಯಲ್ಲಿ ಆಗಸ್ಟ್ 15ನೇ ತಾರೀಕು ಹೊತ್ತಾರೆ 9 ಗಂಟೆಗೆ ಮಡಿಕೇರಿನ ಕೋಟೆ ಆವರಣದಲ್ಲಿ ಜಿಲ್ಲೆನ ಉಸ್ತುವಾರಿ ಹಾಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜುನವು ಬಾವುಟ ಹಾರಿಸಿಕಿದ್ದು ಜಿಲ್ಲೆನ ಶಾಸಕರು ಸಂಸದರು ಸೇರಿದಂತೆ ಗಣ್ಯರು ಭಾಗವಹಿಸುವಂತ ಗೊತ್ತಾವುಟು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರ ಕೂಡುಕೂಟಲಿ ಮಡಿಕೇರಿ ತಾಲೂಕು ಮಟ್ಟದ ಪಿಯುಸಿ ವಿದ್ಯಾರ್ಥಿಗಳ ಹಾಕಿ ಪೈಪೋಟಿ ನಾಳೆ ಹೊತ್ತಾರೆ 9 ಗಂಟೆಯಿಂದ ಮಡಿಕೇರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸಾಯಿ ಹಾಕಿ ಆಟದ ಬಾಣಿಯಲ್ಲಿ ನಡೆದದೆ ಅಂತ ಗೊತ್ತಾವುಟು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿನ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ ನಂಗೆ ರಾಜ್ಯದ ಯಾವುದೇ ಜಲಮೂಲಗಳಿಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಬಣ್ಣದ ಹಾಕಿದ ಗಣೇಶನ ಮೂರ್ತಿಗಳನ್ನ ಬುಡುಗನ ನಿಷೇಧ ಮಾಡಿದ್ದು, ಬರುವ ಗೌರಿ ಗಣೇಶ ಹಬ್ಬಲ್ಲಿ ಬಣ್ಣ ಇಲ್ಲದ ಮಣ್ಣಿನ ಮೂರ್ತಿ ತಂದು ಹಬ್ಬ ಮಾಡಿ ನಿಗದಿ ಮಾಡಿದ ಜಾಗಗಳಲ್ಲಿ ನೀರಿಗೆ ಬುಡಕು. ಗಣೇಶನ ಬುಡುಕಾಕನ ಹಸಿ ಕಸ, ಹೂ, ಹಣ್ಣು, ಬಾಳೆದಿಂಡು, ಮಾವಿನ ತೋರಣ ಇದನ್ನೆಲ್ಲ ನೀರಿಗೆ ಬಿಡದೆ ಕಸ ಸಂಗ್ರಹ ಮಾಡೋಕೆ ಕೊಡಕು. ಗಣೇಶ ಹಬ್ಬಲಿ ಚಪ್ಪರಕ್ಕೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಿಕೊಣಕು. ಯಾವುದೇ ತರಹದ ಪ್ಲಾಸ್ಟಿಕ್ ಬಳಸಿಕಾಗದು. ಈ ನಿಯಮಗಳನ್ನ ಮೀರಿರೆ ಸರಿಯಾದ ರೀತಿಯಲ್ಲಿ ದಂಡ ಹಾಕುವಂತ ಜಿಲ್ಲಾಧಿಕಾರಿ ವೆಂಕಟ ರಾಜಾನವು ತಿಳಿಸೋಳು. ಮಡಿಕೇರಿನ ಕೊಡಗುಗೌಡ ಸಮಾಜದಲ್ಲಿ ಕೊಡಗುಗೌಡ ಮಹಿಳಾ ಒಕ್ಕೂಟದ ಕಡೆಯಿಂದ ಆಟಿ ಹಬ್ಬ ವಿಶೇಷ ರೀತಿಯಲ್ಲಿ ನಡೆತು. ಕೊಡಗುಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಅಮೆ ದಮಯಂತಿನವರ ಅಧ್ಯಕ್ಷತೆಯಲ್ಲಿ ನಡೆದ ಜಂಬರನ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಬಾರಿಕೆ ದಿನೇಶ್ನವು ಉದ್ಘಾಟನೆ ಮಾಡಿದರು. ಮುಖ್ಯ ನೆಂಟರಾಗಿ ಸಾಹಿತಿ ಸುಳೆಕೋಡಿ ಶಿವದೇವಿ, ಅವನೀಶ್ ಚಂದ್ರ, ನಿವೃತ್ತ ಡಿಐಜಿ ಅಮೆ ಸೀತಾರಾಮನವು ಆಟಿ ಹಬ್ಬದ ಬಗ್ಗೆಯಲ್ಲಿ ಮಾತಾಡಿದರು. ಕಾರ್ಯಕ್ರಮದಲ್ಲಿ ಒಕ್ಕೂಟದ ಕಡೆಯಿಂದ ಸಾಹಿತಿ ನಿವೃತ್ತ ಶಿಕ್ಷಕ ಕೆಂಪೇಗೌಡ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಬಾರಿಯಂಡ ಜೋಯಪ್ಪನೌಕೆ ಮತ್ತು ಗೌರಮ್ಮ ದತ್ತಿನಿಧಿ ಪ್ರಶಸ್ತಿ ಪಡ್ಕೊಂಡಿರುವ ಸಾಹಿತಿ ಕೂಡಕಂಡಿ ಓಂ ಶ್ರೀ ಧನ್ಯಾ ದಯಾನಂದನೌಕೆ ತುಂಬು ಗೌರವದ ಸನ್ಮಾನ ಮಾಡಿದೋ. ಹಾಗೆ ಬರಹಗಾರ್ತಿ ಕಟ್ರತನ ಲಲಿತಾ ಅಯ್ಯಣ್ಣನವರ ಕವಲುಗಳು ಕಲೆತಾಗ ಪುಸ್ತಕನ ಈ ಸಂದರ್ಭದಲ್ಲಿ ಗಣ್ಯರು ಬಿಡುಗಡೆ ಮಾಡಿದೆ. ನಾಳೆ 9:00-4:00 ಮಡಿಕೇರಿ ಆಕಾಶವಾಣಿಯಲ್ಲಿ ಪ್ರಸಾರ ಹಾಕಿರುವ ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಭಾರತದ ಸ್ವಾತಂತ್ರ್ಯದ ಹಿನ್ನೆಲೆ ಈ ವಿಷಯದ ಬಗ್ಗೆಯಲ್ಲಿ ಮೈಸೂರಿನ ಬಾಲಕಿಯರ ಪದವಿ ಪೂರ್ವ ಸರ್ಕಾರಿ ಕಾಲೇಜಲ್ಲಿ ಉಪನ್ಯಾಸಕರಾಗಿರುವ ಪಟ್ಟಡ ಶಿವಕುಮಾರ್ನವು ಮಾತಾಡುವೆ. ಬೆಂಗಳೂರಿನಲ್ಲಿ ನಡೆದ 2025ನೇ ಸಾಲಿನ ರಾಜ್ಯ ಮಟ್ಟದ ಅಬಕಸ್ ಪೈಪೋಟಿಲಿ ಮಡಿಕೇರಿ ಅಬಕಸ್ ಕೇಂದ್ರದ ವಿದ್ಯಾರ್ಥಿಗ 100%ರಷ್ಟು ಸಾಧನೆ ಮಾಡಿ 36 ಚಾಂಪಿಯನ್ ಟ್ರೋಫಿ, 22 ಚಿನ್ನದ ಪದಕ ಮತ್ತು 6 ಬೆಳ್ಳಿ ಪದಕ ಪಡ್ಕೊಂಡಳು ಅಂತ ಗೊತ್ತಾವುಟು. ಕೊಡಗು ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಜಿಲ್ಲಾ ನೋಡೆಲ್ ಅಧಿಕಾರಿಯಾಗಿ ವಿರಾಜಪೇಟೆ ಸರ್ಕಾರಿ 1ನೇ ದರ್ಜೆ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೂಡಕಂಡಿ ದಯಾನಂದನವು ನೇಮಕ ಆಗೋಳು. ಹಾಗೆ ಕೊಡಗು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಕುಶಾಲನಗರ ಎಂಜಿಎಂ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಅಯ್ಯನ್ರ ಲಿಖಿತನವು ನೇಮಕ ಆಗೋಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಕಡೆಯಿಂದ ಜಿಲ್ಲೆನ ಹೆಣ್ಣು ಜನ ಮತ್ತು ಗಂಡು ಜನಕ್ಕೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ದಸರಾ ಆಟೋಟಗಳ ಪೈಪೋಟಿ ನಡೆಯಕ್ಕಿದ್ದು ಇದೇ ತಿಂಗಳ 18ಕ್ಕೆ ಮಡಿಕೇರಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣೆ ಮತ್ತು ಸಾಯಿ ಹಾಕಿ ಟರ್ಫ್, 19ನೇ ತಾರೀಕು ಪೊನ್ನಂಪೇಟೆನ ಅರಣ್ಯ ಮಹಾವಿದ್ಯಾಲಯ ಮತ್ತು ಜೂನಿಯರ್ ಕಾಲೇಜ್ ಆಟದಾಂಗಣ, 21ನೇ ತಾರೀಕಿಗೆ ಕೂಡಿಗೆ ಕ್ರೀಡಾಶಾಲೆ ಮತ್ತು ಸೈನಿಕ ಶಾಲೆಯಲ್ಲಿ ಆಟೋಟಗ ನಡೆಯಕೊಟ್ಟು, ತಾಲೂಕು ಮತ್ತು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿಕೆ, ಆಸಕ್ತಿ ಇರೋ ಭಾಗವಹಿಸಿ ದಸರಾ ಕ್ರೀಡಾಕೂಟನ ಯಶಸ್ವಿ ಮಾಡೋಕು ಅಂತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಗೌರಿ ಬ್ರೈಡಲ್ ಝೋನ್, ಶಾಲೂಸ್ ಮೇಕಪ್ ಮತ್ತು ಹೇರ್ ಅಕಾಡೆಮಿ, CA ಬ್ಯಾಂಕ್ ಕಟ್ಟಡ, ಗೌರ್ಮೆಂಟ್ ಬಸ್ ನಿಲ್ದಾಣ ಎದುರು, ಸುಳ್ಯ. ಇಲ್ಲಿ 35 ದಿನಗಳ ಪ್ರೊಫೆಷನಲ್ ಮೇಕಪ್ ಮತ್ತು ಹೇರ್ ಆರ್ಟಿಸ್ಟ್ ಕೋರ್ಸ್, 35 ದಿನಗಳ ಬ್ಯೂಟಿಷಿಯನ್ ಕೋರ್ಸ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7411001628. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಛೇ, ಈ ಕರೆಂಟ್ ಸರಿಯಾಗಿರೋದೇ ಇಲ್ಲ, ಇದ್ರೆ ವೋಲ್ಟೇಜ್ ಇರಲ್ಲ, ಇದ್ರಿಂದಾಗಿ ಯಾವ ಕೆಲ್ಸನೂ ಟೈಮ್ ಸರಿಯಾಗಿ ಆಗೋದೇ ಇಲ್ಲ. ಯಜಮಾನರಿಗೆ, ಮಕ್ಕಳಿಗೆ ಕ್ಯಾರಿಯರ್ ಆಗ್ಬೇಕು, ತಿಂಡಿ ಆಗ್ಬೇಕು, ಮಿಕ್ಸಿ ಗ್ರೈಂಡರ್ ವರ್ಕ್ ಆಗಲ್ಲ, ಐರನ್ ಆಗಲ್ಲ, ವಾಷಿಂಗ್ ಮಿಷಿನ್ ವರ್ಕ್ ಆಗಲ್ಲ. ಅಯ್ಯೋ, ಏನ್ ಮಾಡ್ಲಿ? ಚಿಂತೆ ಬೇಡ, ಈ ಕರೆಂಟ್ ಸಮಸ್ಯೆಗೆ ಫುಲ್ ಸ್ಟಾಪ್ ಹಾಕ್ಬಿಡಿ. ಈಗ ಲಿಥಿಯಂ ಬ್ಯಾಟರಿ ಭರಿತ ಸೋಲಾರ್ ಇನ್ವರ್ಟರ್ ಗಳನ್ನ ಬಳಸಿ 10 ವರ್ಷಗಳ ವಾರಂಟಿಯೊಂದಿಗೆ 365 ದಿನಾನು ಮನೆಯ ಎಲ್ಲಾ ಉಪಕರಣಗಳನ್ನು ಬಳಸಿ. ಅದು ಅಲ್ಲದೆ ಈಗ ನೀವು PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಮೂಲಕ ಮನೆಗೆ ಸೋಲಾರ್ ಪ್ಯಾನಲ್ ಅಳವಡಿಸಿ ಸರ್ಕಾರದಿಂದ ಸಬ್ಸಿಡಿನೂ ಸಿಗುತ್ತೆ. ಮುಂದಿನ 25 ವರ್ಷಗಳವರೆಗೆ ಸೆಸ್ಕಾಂನಿಂದ ನಿಮಗೆ ಆದಾಯನೂ ಬರ್ತಿರುತ್ತೆ. ಹೌದಾ? ಹಾಗಾದ್ರೆ ನಾವು ಹಾಕಿಸ್ಬಿಡ್ತೀವಿ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? PM ಸೂರ್ಯಘರ್ ಉಚಿತ ಯೋಜನೆಯ ಜಿಲ್ಲೆಯ ಅಧಿಕೃತ ಪೂರೈಕೆದಾರರಾದ ಲಕ್ಷ್ಮೀ ಎಲೆಕ್ಟ್ರಾನಿಕ್ಸ್ 60 ಕ್ಲು ಗೋಣಿಗೊಪ್ಪ ಮತ್ತು MV ಎಲೆಕ್ಟ್ರಾನಿಕ್ಸ್ ವಿರಾಜಪೇಟೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ 9343-8283-66-66-06-8211. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಇದೇ August 7th. ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, ರೇಂಜ್ ಸ್ಟಾರ್ಟ್ಸ್ ಫ್ರಮ್ ₹3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನ್ನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ ಮೆಗಾ ಡಿಸ್ಕೌಂಟ್ ಸೇಲ್. LED, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಅಲ್ವೇ ಪದ್ಮಾ, ನಿಮ್ಮ ಮನೆಯಲ್ಲಿ ಎಲ್ಲಾ ಲೈಟ್ ಆನ್ ಆಗಿದೆ, ವಾಟರ್ ಪಂಪ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲವೂ ಓಡ್ತಾ ಇದೆ. ನಮ್ಮ ಲೈನ್ ಅಲ್ಲಿ ಕರೆಂಟ್ ಇಲ್ಲದೆ ಒಂದ್ ವಾರ ಆಯ್ತಲ್ಲ, ಅದ್ ಹೇಗೆ? ನಾವು ಲುಮಿಫೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅವರ ಕಡೆಯಿಂದ ಸೋಲಾರ್ ರೂಫ್ ಟಾಪ್ ಹಾಕ್ಸಿದ್ವಿ, ಹಾಗಾಗಿ ನಮ್ಗೆ ಯಾವತ್ತೂ ಕರೆಂಟ್ ಪ್ರಾಬ್ಲಮ್ ಇರೋದಿಲ್ಲ. ಎಂಥ ಮಳೆಗಾಲದಲ್ಲೂ ಕರೆಂಟ್ ಇದ್ದೇ ಇರುತ್ತೆ. ಇದಕ್ಕೆ ಲುಮಿಫೆಕ್ಸ್ ನವರೇ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಲೋನ್ ಮಾಡಿಸಿ ಸರ್ಕಾರದಿಂದ ಸಬ್ಸಿಡಿನೂ ಮಾಡಿಸ್ಕೊಡ್ತಾರೆ. ಜೊತೆಗೆ ನಾವು ಬಳಸಿ ಉಳಿಕೆ ಆಗುವ ಹೆಚ್ಚುವರಿ ವಿದ್ಯುತ್ ಅನ್ನ 25 ವರ್ಷಗಳವರೆಗೆ ಸೆಸ್ಕಾಂಗೆ ಮಾರಿ ಆದಾಯನೂ ಗಳಿಸಬಹುದು. ಹೌದಾ? ಹಾಗಾದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಲುಮಿಫೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ ಮೀರಾ ಮುತ್ತಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ನಂಬರ್ ತಗೋ, 9986415252. 9986415252. ಓಕೆ ಅಲ್ಲ? ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ ಇದೇ ತಿಂಗಳ 15 ಜಿಲ್ಲಾಡಳಿತ ತಿಂಜ ಸ್ವಾತಂತ್ರ್ಯ ನಾಡು ಕಾರ್ಬಾರ್ ಮಾದಾಪುರ ಚೆನ್ನಮ್ಮ ಪದವಿ ಪೂರ್ವ ಕಾಲೇಜಿಲ್ ಕಾನೂನು ಅರಿವು. ಸುದ್ದಿರ ವಿವರ ಕೊಡಗು ಜಿಲ್ಲಾಡಳಿತ ತ್ರಾದನೇ ಸ್ವಾತಂತ್ರ್ಯ ನಾಳನ ಇದೇ ತಿಂಗಳ 15 ಪೊಲಾಕ 9 ಮಡಿಕೇರಿ ಕೋಟೆ ಸಭಾಬಾಡಲ್ ನಡೆಸುವ. ಸಣ್ಣ ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಅಲ್ಲತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಎನ್ಎಸ್ ಬೋಸರಾಜು ಅವು ಓಜ ಪಾರ್ಚಿಡುವ ಕಾರ್ಬಾರ್ಲ್ ಶಾಸಕಗಳನ್ನ ಡಾಕ್ಟರ್ ಮಂತರ್ಗೌಡ ಕೊರವು ಕರಿಕೆ ವಹಿಸಿ.